ಅಂದ್ರೆ ನಿಮಗೆ ಕೃಷಿ ವಿಜ್ಞಾನ ಕೇಂದ್ರದ ಸಂಪರ್ಕ ಮೊದಲಿಂದ ಐತಿ ಅಂತ? ನಾ ಒಕ್ಕಲ್ತನಕ್ಕೆ ಬಂದ ಮ್ಯಾಗ ಲಾಡ್ ಮುಗಳಿ ಒಬ್ಬರು ರೈತರ ಅದ ಸರ್, ಬಾಬುರಾವ್ ಹಿರಂಶೆಟ್ಟಿ ಇದ್ರೆ, ಅವ್ರು ನಂಗೆ ಒಯ್ದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಮಾಡಿಸರು. ಆ ಹೇಳಾಗ ಬಿ ಐ ಬೆಣಗಿ ಸರು, ಹೇಮಂತ್ ಹೆಗಡೆ ಸರ್ ಇದ್ರು, ಹೆಗಡೆ ಸರ್ ಬಿ ಇದ್ರು ಬಾಗ. ಅಲ್ಲಿ ಹೇಳಿದ್ನೇ ನಾ ಹಂಗೆ ಕೃಷಿ ವಿಜ್ಞಾನ ಕೇಂದ್ರದ ಸಂಪರ್ಕದಾಗೆ ಇದ್ದೀನಿ ಸರ್. ಒಂದ್ಸಲ ಶ್ರೇಷ್ಠ ಕೃಷಿಕ ಅಂತೇಳಿ ಅವಾರ್ಡ್ ಬಿ ಕೊಡ್ಸ್ಯಾರ ಅವರು. ನಮ್ಮ ಅಗ್ರಿಕಲ್ಚರ್ ಆಫೀಸ್ಲಿಂದ ಬಿ ಆತ್ಮ ಯೋಜನೆದಾಗ ಅಲ್ಲಿ ಬಿ ಒಂದ್ಸಲ ಶ್ರೇಷ್ಠ ಕೃಷಿಕ ಅಂತೇಳಿ ಅವಾರ್ಡ್ ಕೊಡ್ಸ್ಯಾರ ಅವರು. ಎರಡು ಸಲ ಶ್ರೇಷ್ಠ ಕೃಷಿಕ ಅಂತೇಳಿ ಅವಾರ್ಡ್ ಸಿಕ್ಕ ಸರ್. ಅಂದ್ರೆ ಸಾಕಷ್ಟು ಏನು ಹೊಸ ಹೊಸ ವಿಚಾರ ಬಂದಾಗ ಅಥವಾ ಹೊಸ ತಳಿಗಳು ಬಂದಾಗ, ಹೊಸ ತಂತ್ರಜ್ಞಾನ ಬಂದಾಗ ನಿಮ್ಮ ಹೊಲದೊಳಗೆ ತಾವು ಅದನ್ನ ತಗೊಂಡು ಹೋಗಿ ಪ್ರದರ್ಶನ ಮಾಡ್ತೀರಿ? ಪ್ರದರ್ಶನ ಮಾಡಿನ ಸರ್, ಬಹಳ ಸಲ ಕ್ಷೇತ್ರೋತ್ಸವ ಮಾಡಿನ ಹೊಸ ಹೊಸ ರೈತರಿಗೆ. ನಂಗ ಅನ್ಸ್ಬಿಟ್ಟು ನಮ್ಮೂರಾಗ ಹೊಸ ಬೆಳೆ ಯಾವ್ದೇ ತರಬೇಕಾದ್ರೆ ನಮ್ಮಲ್ಲಿಂದ ಬರ್ತದೆ ಸರ್. ಕಾರಣ ಏನದಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಸರಿ ಸಂಪರ್ಕದ ನಿರಂತರ. ಅವ್ರು ಹೊಸ ಯಾವದೇ ಬೀಜ ಬರಲಿ ನೀ ಹಾಕಪ್ಪ ಅಂತ ಹೇಳ್ತಾರ ಅವ್ರು. ನಾವು ಹಾಕದ ಮೇಲೆ ಮುಂದೆ ನೆಕ್ಸ್ಟ್ ಇಯರ್ ಬೇರೆದವ್ರು ಹಾಕಕ್ ಪ್ರಯತ್ನ ಪಡ್ತಾರ. ಅಲ್ಲಿ ನಮ್ಮಲ್ಲಿ ಹಳ್ಳಿಗಳದಾಗ ಜಲ್ದಿ ವಿಶ್ವಾಸ ಮಾಡಲ್ಲ ಸರ್, ಹೊಸ ಬೀಜ ಬಂದ್ರೆ ವಿಶ್ವಾಸ ಮಾಡಲ್ಲ. ವಿಜ್ಞಾನಿಗಳಂದ್ರೆ ಈಗ ಇರೋದೇ ಅವ್ರು ನಮ್ಮ ಸಲಕ್ಕೆ ಇರೋರು, ರೈತರ ಸಲಕ್ಕೆ ಇರೋ. ಆದ್ರೆ ಹೆಚ್ಚಿನ ಜನ ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಕ್ಕೆ ಹೋಗಲ್ಲ. ಸಂಸಾರ ಮಾಡ್ಬೇಕಾದ್ರೆ ಹೆಂಗ್ ನಾವು ದೇವ್ರ ಗುಡಿ ಹೋಗ್ಬೇಕು, ಹಂಗ ಒಕ್ಕಲ್ತನ ಮಾಡ್ಬೇಕಾದ್ರೆ. ನೀವು ಹೇಳಿದಾಗ ಸಹಿತ ನಿಮ್ಮಿಂದ ಪ್ರೇರಣೆ ತಗೊಂಡು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ಅವ್ರನ್ನ ಭೇಟಿಯಾಗಿ ತಾವು ಕೂಡ ಮುಂದುವರಿಯುವಂತಹ ಒಂದು ಅವಕಾಶ ಅವರಿಗೆ ಇದ್ದೇ ಇರ್ತದೆ ಸರ್. ಅಂತವ್ರು ತಮ್ಮಲ್ಲಿ ಸುತ್ತಮುತ್ತಲು ಎಲ್ಲರೂ ತಯಾರಾಗಿದ್ದಾರೆ. ಆದ್ರ ಸರ್ ಆದ್ರ ಒಂದ್ಸಲ ನಾವು ಕಲ್ಲಂಗಡಿ ಹಚ್ಬೇಕಂತ ವಿಚಾರ ಮಾಡಿದಾಗ ಸರ್, ಇಲ್ಲಿ ಕಾಂತರಾ ಸರ್ ಅಂತ ಹೇಳಿದ್ರು ಸರ್. ಹೌದು, ಕಾಂತರಾ ಸರ್ ಇದ್ದಾಗ ನೀವು ಇಬ್ಬರು ಮೊಗರೆ ಕಲ್ಲಂಗಡಿ ಹಚ್ಚರ ನಂಗೆ ತರಬೇತಿ ಕೊಡಕ್ಕಾಗಲ್ಲ, ನೀವೊಂದು 12 ಜನ ರೈತರು ಬರ್ರಿ ನಾ ತರಬೇತಿ ಕೊಡಿಸ್ತೀನಿ ಅಂದ್ರು. 12 ಜನ ನಡ್ರಪ್ಪ ಅಲ್ಲಿ ಕಲ್ಲಂಗಡಿ ತರಬೇತಿ ಕೊಡ್ತಾರೆ ಸರ್ ಅಂದಿ. ಅಲ್ಲಿಗೆ ಹೋಗಿ 12 ಜನ ಒಂದು ಕ್ರೋಜರ್ ಕಟ್ಕೊಂಡು ಬಂದು ತರಬೇತಿ ತಗೊಂಡು ಕಲ್ಲಂಗಡಿ ಹಚ್ಚಿದೆವು. ನಾವು ಫಸ್ಟ್ ಹಚ್ಚಿದ್ದು 3 ಜನ ಸರ್, ಮುಂದೆ 8 ಜನ ನಾವು ಬೆಳೆದ ಮೇಲೆ ಮುಂದೆ ಬೆಳೆಗೆ ಸ್ಟಾರ್ಟ್ ಮಾಡಿದ್ರು ಕಲ್ಲಂಗಡಿ. ಒಂದೇನದ ಕಲ್ಲಂಗಡಿದಾಗ ಸಮಸ್ಯೆ ಅಂದ್ರೆ ಸರ್, ಒಂದೇ ಸಲ ಮಾರ್ಕೆಟ್ಗೆ ಬರ್ತದ. ಆ ಮಾರ್ಕೆಟ್ಗೆ ಬಂದಾಗ ರೇಟ್ ಏನಿದ್ರು ಬಿ ಹಾಕೇಬೇಕು, ಅದು 5 ರೂಪಾಯಿ ಇದ್ರು ಹಾಕೇಬೇಕು, 15 ರೂಪಾಯಿ ಇದ್ರು ಹಾಕೇಬೇಕು, ಅಲ್ಲಿ ಹೊಡ್ತಾ ಬೆಳಗುತ್ತೆ ಸರ್. ಅದಕ್ಕಾಗಿ ನಮ್ಮ ಭಾಗದಾಗ ಜರ ಕಲ್ಲಂಗಡಿ ಬೆಳೆಯೋದು ಕಡಿಮೆ ಆಗ್ಯದ ಸರ್. ತಾವು ಮೊದಲು ಬೆಳೆದ್ರಿ? ಬೆಳೆದಿನಿ ಸರ್, ಬೆಳೆದಿನಿ. ಎಕರೆಕ 15 ಟನ್ ಅಂತ ಬೆಳೆದಿತ್ತು, ಬಟ್ ಮಾರ್ಕೆಟ್ ಪ್ರಾಬ್ಲಮ್ ಆಗುತ್ತೆ ಸರ್, ಅದಕ್ಕಾಗಿ ಕಲ್ಲಂಗಡಿ ಬಿಟ್ಟು. ಮಾರ್ಕೆಟ್ ಪ್ರಾಬ್ಲಮ್ ಆಯ್ತು ನಿಮಗೆ? ಪ್ರಾಬ್ಲಮ್ ಅಂದ್ರೆ ಅದೇ ಸರ್, ನಮ್ಮ ಬಾಲ್ ಯಾವಾಗ ಬರ್ತಾ ಅವಾಗ ರೇಟ್ ಬಿತ್ತಂದ್ರ ಖರ್ಚು ಹೆಚ್ಚದ ಸರ್. ಅಲ್ಲಿ ಕಲ್ಲಂಗಡಿದಾಗ ಮಲ್ಚಿಂಗ್, ಡ್ರಿಪ್, ವಾಟರ್ ಸೊಲೇಬಲ್, ಫರ್ಟಿಲೈಸರ್ ಹಾಕ್ಬೇಕು, ಹಿಂಗ ಖರ್ಚು ಹೆಚ್ಚಿದ್ದು ಸಲಂಗ ಜರ ಬಿಟ್ಟಿವಿ ಸರ್ ಅದು ಕಲ್ಲಂಗಡಿ. ಈಗ ಬೇರೆ ಬೆಳೆ ಅಂದ್ರೆ ಈಗ ಅದೇ ನಿಂಬಿ, ನುಗ್ಗಿ. ಈಗ ಹೊಸ ಬೆಳೆ ಅಂದ್ರೆ ಒಂದು ರೇಷ್ಮೆ ಒಂದ್ 2 ಎಕರೆ ಮಾಡೀನಿ ಸರ್. ರೇಷ್ಮೆ ನಮ್ಮ ಪಕ್ಕದ ಊರದಾಗ ಅಲ್ಲಿ ಲಾಡಂತ ಇತ್ತೇಳಿ ಊರದ ಸರ್, ಬಸವಕಲ್ಯಾಣ ತಾಲೂಕದ. ಅಲ್ಲಿ ಒಬ್ರು ರೈತರು 2.5 ಎಕರೆ ಮಾಡ್ಯಾರ ಅವರು. ಅಲ್ಲಿ ಬಹಳ ದಿನ ಹಿಡಿದು ಮಾಡಕತ್ತಾರೆ ಸರ್ ಅವರು, ಒಂದ್ 8 ವರ್ಷ ಹಿಡಿದು ಮಾಡಕತ್ತಾರೆ. ಒಂದ್ 100 ತತ್ತಿ ತಂದ್ರೆ ಅಂದ್ರೆ ಅವರು 100 ಕೆಜಿ ಇಳುವರಿ ತೆಗೀತಾರ ಅವರು. ಹಂಗಾಗಿ ಚಲೋ ಅದಾಯ್ತು ಮಾಡ್ರಿ, ಒಂದ್ ವರ್ಷನಾಗ 6 ಬೆಳಿ ಬರ್ತಾವ ಅಂತ ಹೇಳೋರು ಅವರು. ಅವ್ರ ಮಾರ್ಗದರ್ಶನ ಆಮ್ಯಾಗ ನಮ್ಮ ಆಳನ್ ತಾಲೂಕದಾಗ ನಮ್ಮ ಭಾಗದ ಆಫೀಸರ್ ಬಸಲಿಂಗಪ್ಪ ಸರ್ ಅಂತ ಹೇಳಾರ, ಅವರಿಗೂ ಭೇಟಿ ಮಾಡೀನಿ. ಅವ್ರು ಬಿ ಮಾಡ್ರಪ್ಪ ರೇಷ್ಮೆ ಚಲೋ ಅದ ಅಂತ ಹೇಳಿ ಊರಿಗೆ ಬಂದಿರು. ಬಂದು ಅವ್ರಿಗೆ ಎಟ್ ಐಡಿಯಾ ಅದ ಅದಿಟ್ಟು ಹೇಳ್ಯಾರ್ರಿ. ಬೇರೆ ಬೇರೆ ರೈತರ ಕಡೆಯಿಂದೇ ಹೆಚ್ಚಿನ ಮಾಹಿತಿ ತಗೊಂಡು ರೇಷ್ಮೆದಾಗ ಮಾಡಕ್ತೀನಿ ಸರ್. ಈಗ ಒಂದ್ಸಲ ಕಟಾವ್ ಮಾಡೀನಿ ಸರ್ ಅದು. ಈಗ ಕಟಾವ್ ಮಾಡಿದ್ಮ್ಯಾಗ ಈಗ 3ನೇ ತಾರೀಕು ತನ ಬೆಳೀತದ್ರ ಅದು. 3ನೇ ತಾರೀಕು ಈಗ ನಮ್ಮಲ್ಲಿ ತತ್ತಿ ಬರೋವ ಸರ್. ಅಂದ್ರೆ ಈ ಸಲ ನೀವು ಶುರು ಮಾಡಿರಿ? ಹೌದು ಸರ್, ಈ ಸಲ ಶುರು ಮಾಡಿರಿ. ನಿಮಗೆ ಅನುಭವ ಹೆಂಗದ, ಹೆಂಗ ಅನಿಸ್ತದ ನಿಮಗೆ? ಯಾಕಂತಂದ್ರೆ ನಿಮ್ಮ ಸ್ನೇಹಿತರು ಬೆಳೆದಾರ ಅಂತ ಹೇಳಿದ್ರಿ. ಈಗ ಅವ್ರು ಬೆಳೆದ ಪ್ರಕಾರ ಅಂದ್ರೆ ಎರಂಡಿಗೆ ತಳಿ ಒಂದು ಊರದ ಸರ್ ಬಸವಕಲ್ಯಾಣ ತಾಲೂಕದಾಗ. ಆ ಎರಂಡಿಗೆ ಊರಾಗ ಒಬ್ಬ ರೈತರ ಮಿಲಿಂದ ತಳೆ. ಆ ಮಿಲಿಂದ ಅವ್ರು 1.5 ಎಕರೆನೆ ಜಮೀನು ಅದ ಅವ್ರದ್ದು. 1.5 ಎಕರೆದಾಗ ರೇಷ್ಮೆ ಬೆಳೆದವರು. ಒಂದ್ ವರ್ಷಿಗ 5-6 ಲಕ್ಷ ರೂಪಾಯಿ ಆದಾಯ ತೋರಿಸುತ್ತಾರ ಅವರು. ಅದ ಬಿ ಅದಷ್ಟು ಹೆಂಗದ ಅಂದ್ರೆ 100 ಹುಳ ತಂದ್ರಂದ್ರೆ 100 ಕೆಜಿ ಆಗ್ತದ. 500 ರೂಪಾಯಿ ರೇಟ್ ಹಿಡಿದ್ರ 50,000 ರೂಪಾಯಿ ಆತ ಸರ್. 200 ಹುಳ ಕಂಪಲ್ಸರಿ ತರ್ತಾರ ಅವ್ರು. 1.5 ಎಕರೆ ಅವ್ರದ್ದು 8-9 ವರ್ಷಿನ ಪ್ಲಾಟ್ ಅದ. ಆ ಪ್ಲಾಟಿಗೆ ಕಂಪಲ್ಸರಿ 200 ಹುಳ ಮೈತಾವ್. ಅಷ್ಟು ಸೊಪ್ಪ ಬರ್ತದ ಅದು. 200 ಹುಳ ಅಂದಾಗ 1 ಲಕ್ಷ ರೂಪಾಯಿ ಆಯ್ತು ಸರ್. ಒಂದ್ ವರ್ಷಕ್ಕೆ ಇಲ್ಲಂದ್ರು 6-7 ಬೆಳೆ ತೆಗೀತಾರ ಅವ್ರು. ಅಡ್ಡಿ ಇಲ್ಲ, ಆದ್ರೆ ಅದು ಬಹಳ ಸೂಕ್ಷ್ಮ ಇರ್ತಾವ ರೇಷ್ಮೆ ಹುಳುಗಳು. ಅವುಗಳನ್ನ ನಾವು ಸರಿಯಾಗಿ ಪೋಷಣೆ ಕೊಟ್ಟು ಸಾಕ್ಬೇಕು. ಸೋಂಕಿರ್ಲಾರದಂತ ರೂಮ್ಗಳಲ್ಲಿ ಅವುಗಳನ್ನ ಸಾಕ್ಬೇಕಾಗ್ತದ. ಈ ಎಲ್ಲ ತಯಾರಿ ತಾವು ಮಾಡ್ಕೊಂಡಿದ್ದೀವಿ. ಈಗ ಸದ್ಯ ಶೆಡ್ ಮಾಡಗತ್ತೀವಿ ಸರ್. ಈಗ ಶೆಡ್ ಮಾಡಗತ್ತಾಗ ಮಿಲಿಯಂದವ್ರಿಗೆ ಲಾಡಂತೇವ್ರಿಗೆ ಅವ್ರಿಗೆ ಬಂದು ತೋರ್ಸಿನ್ ಸರ್. ಇದು ಶೆಡ್ ಸೂಕ್ತದ, ಜಾಗ ಸೂಕ್ತದ ನೋಡ್ರ ಅವರು. ಏ 100% ಸೂಕ್ತದ ಇದು ಮಾಡ್ರಿ ಅಂತ ಹೇಳ. ಒಟ್ಟಾರೆ ಟೋಟಲಿ ಅಲ್ಲಿ ರೇಷ್ಮೆ ಶೆಡ್ ಇದ್ದಲ್ಲಿ ಹವಾ ಚೆನ್ನಾಗಿ ಆಡ್ಬೇಕು ಅಷ್ಟೇ ಸರ್. ಅಂತ ಪ್ರದೇಶದಾಗೆ ನಾವು ಶೆಡ್ ರೆಡಿ ಮಾಡೋಗತ್ತೀವಿ. ಈಗ ಇನ್ನೊಂದು ವಾರನಾಗ ಮುಗಿತ ಸರ್ ಶೆಡ್. ಮುಗಿದ ಮ್ಯಾಗ ರೇಷ್ಮೆ ಚಾಲು ಮಾಡ್ತೀನಿ ರೀ. ಬೇರೆ ಎಲ್ಲಾ ಬೆಳೆದಾಗ ಬಿ ಹೆಚ್ಚಿನ ಲಾಭ ಅದ ಸರ್. ಬಟ್ ಈ ತೊಗರಿ ಅದು ಹೆಂಗ್ ಮಾಡೋಗತ್ತರಿ? ಅವಾಗ ಅವಾಗ ಕೈ ಕುಡಿಗತ್ತರಿ. ಕೈ ಕುಡಿದ ಅಂದ್ರೆ ಏನ್ರಿ, ಹೋದ ವರ್ಷ ನೆಟೆ ಹೋಯ್ತು, ಈ ವರ್ಷ ಅಂತದೇನಾಗಿಲ್ಲ. ಬಟ್ ಇಳುವರಿದಾಗ ಕಮ್ಮಿ ಅದ್ರಿ, ಮಳೆಗಾಲ ಆಗಲಿಲ್ಲ. ಆದ್ರೆ ನೀರಿನ ವ್ಯವಸ್ಥೆ ಇತ್ತು ನಿಮ್ಮಲ್ಲಿ? ನಾನು ನೀರ್ ಹಾಕಿನ ಸರ್, ಬೇರೆ ರೈತರದ್ದು ಇಳುವರಿ ಕಮ್ಮ ಅದ ಸರ್, ಬಹಳ ಕಮ್ಮದ. ನಮ್ಮಲ್ಲಿ ನೀರ್ ಹಾಕಿದೇವು, ಒಂದ್ ನೀರ್ ಹಾಕಿದೇವು, ಇಳುವರಿ ಚಲೋ ಬಂದದ. ಅದು ಬಿಜೆಪಿ ಅವ್ರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಜಿ ಆರ್ ಜಿ ಏರ್ಟೆಲ್ ಅವನ ಅಂತೇಳಿ ಕೊಟ್ಟರು. ಸೀಡ್ಸ್ ಪ್ರೊಡಕ್ಷನ್ ಅದ ಸರ್, ಅದು ಮರಳಿನ ಅವರಿಗೆ ಕೊಡೋದು. ಹೌದಾ, ಸೀಡ್ ಬೀಜೋತ್ಪಾದನೆ ಮಾಡಿ ಕೊಡ್ತೀನಿ. ಲಾಸ್ಟ್ ಟೈಮ್ ಬಿ ಮಾಡಿ ಸರ್, ನಾ ಒಳ್ಳೆ ರೇಟ್ ಸಿಕ್ಕದ ನಂಗೆ ಆ ಬೀಜೋತ್ಪಾದನೆ ಮಾಡಿ ಕಡಿಂದ. ರೇಟ್ ಹೆಂಗದ ನಿಮ್ಮ? ಹೋದ ವರ್ಷ ಬೀಜೋತ್ಪಾದನೆ ಕೊಟ್ಟಾಗ ಸರ್ 9,100 ರೂಪಾಯಿ ನಂಗೆ ಯಾವಾಗ ಬೀಜ ತಂದು ಕೊಟ್ಟಿನ ಅವ್ರಿಗೆ ಆಳಿಗೆ ಕೊಟ್ಟರು ಸರ್ ನಂಗೆ, ಅದು ಒಂದ್ ತಿಂಗಳದಾಗ. ಒಂದ್ ತಿಂಗಳದಾಗ ಕೊಟ್ಟ ಮ್ಯಾಗ ಈಗ ನಿನ್ನೆ ಮೊನ್ನೆ ಸರ್, ಈಗ ಒಂದ್ ವಾರ ಹಿಂದೆ ನಂಗೆ ಅದು ಇನ್ಸೆಂಟಿವ್ ಅಂತ ಬಂದ ಸರ್, ಕೇಂದ್ರ ಸರ್ಕಾರದಿಂದ ಬರ್ತದೆ ಯೂನಿವರ್ಸಿಟಿಯಿಂದ. ಇನ್ಸೆಂಟಿವ್ ನೇ 3,750 ರೂಪಾಯಿ ಬಂದ ಸರ್ ಪ್ರತಿ ಕ್ವಿಂಟಲ್ಗೆ. ನಂಗೆ ಸಮೀಪ ಸಮೀಪ 13,000 ರೂಪಾಯಿ ಕ್ವಿಂಟಲ್ ಬಂದ ಸರ್. ಪ್ರತಿ ಕ್ವಿಂಟಲ್ಗೆ 13,000 ರೂಪಾಯಿ ಅಂದಾಗ ತೊಗರಿದ್ವಿ, ಚಲೋನೇ ಆಯ್ತು. ಹೌದು, ಮತ್ತೆ ಹೌದು, ಅದ್ರೊಳಗೆ ನೀವು ಬೀಜೋತ್ಪಾದನೆ ಒಂದ್ ಮಾಡ್ತಾ ಇದ್ದೀರ? ಬೀಜೋತ್ಪಾದನೆ ಅದೇ ಹೇಳಿದ್ದೀನಿ ಸರ್, ಶುರು ಮಾಡಿದಾಗಿಂದ ಬೀಜೋತ್ಪಾದನೆ ಮಾಡ್ತಾ ಇದ್ದೀರಿ? ಇಲ್ಲ ಸರ್, ಈ ಕಡೆ ಈ ಕಡೆ ಒಂದ್ 2-3 ವರ್ಷ ಆಯ್ತು ಸರ್ ಬೀಜೋತ್ಪಾದನೆ ಮಾಡಿತ್ತು. ಈಗ ಲಾಸ್ಟ್ ಇಯರ್ ಬೀದರ್ ಎಆರ್ಎಸ್ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್, ಅಲ್ಲಿ ಒಬ್ಬರು ಬುಳ್ಳಾ ಸರ್ ಅಂತ ಹೇಳ್ರಿ, ಆ ಬುಳ್ಳಾ ಸರ್ ಅವರು ಇದು ಕೊಟ್ಟರು ಸರ್ ನಂಗೆ DSB 21 ಸೋಯಾಬಿನ್, ಅವರಿಗೂ ಅದು ಬೀಜೋತ್ಪಾದನೆ ಮಾಡೇ ಕೊಟ್ಟಿನಿ ಸರ್. ಈಗ ಈ ವರ್ಷ ಬಿ ಕೊಟ್ಟರು ಅವರು, ಈ ವರ್ಷ ಬಿ ಮೊನ್ನೆ ಹೋಗಿ ಕೊಟ್ಟು ಬಂದಿನಿ ಸರ್ ಅಲ್ಲಿ ಬೀಜೋತ್ಪಾದನೆಗೆ ಕೊಟ್ಟು ಬಂದಿನಿ ಅವ್ರ ಬಲ್ಲಿ. ಅದು ಇನ್ನ ಜರ್ಮನಿಸನ್ ಚೆಕ್ ಮಾಡಿಸಿ ಇನ್ನ ಪೇಮೆಂಟ್ ಮಾಡ್ತಾರ, ಇನ್ನ ಮಾಡಲಿಲ್ಲ ಪೇಮೆಂಟ್ ಆತ. ಬೀಜೋತ್ಪಾದನೆದಿಂದ ಬಿ ರೈತರಿಗೆ ಬಹಳ ಅನುಕೂಲ ಆತ ಸರ್. ಒಂದ್ ಏನ್ ಸಮಸ್ಯೆ ಆತ ಬೀಜೋತ್ಪಾದನೆದಿಂದ ರೈತರಿಗೆ ಅಂದ್ರ ಪೇಮೆಂಟ್ ಲೇಟ್ ಆತ. ಒಂದ್ ವರ್ಷ ರೂಢಿ ಬಿತ್ತಂದ್ರ ಲೇಟ್ ಅಂದ್ರೆ ಎಷ್ಟು ಲೇಟ್ ಆಗ್ತದೆ? ಈಗ ಚೀಲ ಅಂದ್ರೆ ಸರ್ ಒಯ್ದು ಮಾರ್ಕೆಟ್ ಹಾಕಿದಾಗ ಅವತ್ತಿಂದ ಅವತ್ತು ರೊಕ್ಕ ಬರ್ತದೆ. ಬೀಜೋತ್ಪಾದನೆದಾಗ ಅದು ಆಗಲ್ಲ. ಈಗ ನಾವು ಒಯ್ದು ಅಲ್ಲಿ ಕೊಡ್ಬೇಕು, ಅವ್ರು ಗ್ರೇಡಿಂಗ್ ಮಾಡ್ಕೋತಾರೆ, ಗ್ರೇಡಿಂಗ್ ಮಾಡ್ಕೊಂಡು ರಿಜೆಕ್ಟ್ ಮಾಲ್ ವಾಪಸ್ ಕೊಡ್ತಾರೆ. ಗ್ರೇಡಿಂಗ್ ತೊಗೊಂಡು ಮಾಲೀಗ ಬಿಲ್ ಆಗ್ಬೇಕಾದ್ರೆ ಒಂದ್ ತಿಂಗಳು ಬೇಕು ಕನಿಷ್ಠ. ಒಂದ್ ತಿಂಗಳದಾಗ ಅವ್ರು ನಮ್ಗೆ ಪೇಮೆಂಟ್ ಅಂತ 100% ಕಾಯ್ಬಹುದು. ಒಂದ್ ತಿಂಗಳು ಕಾಯ್ಬಹುದ್ರಿ. ನೆಕ್ಸ್ಟ್ ಇದು ಇನ್ಸೆಂಟಿವ್ ಏನ್ ಬರ್ತದೆ ಅದಕ್ಕೆ 4-5 ತಿಂಗಳು ಕಾಯ್ಬೇಕಾಗ್ತದೆ. ಒಂದ್ಸಲ ರೂಢಿ ಬಿತ್ತು ಅಂದ್ರೆ 100% ಜಾಸ್ತಿ ರೈತರು ಹೋದ್ರೆ ನಂಗೆ ಅನಿಸ್ತದೆ. ಬೀಜೋತ್ಪಾದನೆಗೆ ಯಾಕಂತಂದ್ರೆ ನಿಮಗೆ ರೇಟ್ ಹೆಚ್ಚಿಗೆ ಬರ್ತದ, ಸ್ವಲ್ಪ ತಾಳ್ಕೋಬೇಕಾಗ. ಒಂದ್ ವರ್ಷದಿಂದ ಸಿಲ್ಲಾಕ್ ಬಿತ್ತಂದ್ರೆ ಹಿಂಗ. ಮತ್ತೆ ನಿಮ್ಮ ನೋಡಿ ಯಾರಾದ್ರೂ ಬಂದ್ರೆ ಸರ್, ಈ ವರ್ಷ ಮತ್ತೆ 3,000 ಜನರು ರೈತರದ್ದು ಬೀಜೋತ್ಪಾದನೆಗೆ ಕುಡಕ ಎಲ್ಲ ವ್ಯವಸ್ಥೆ ಆಗದ್ರಿ. ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡೋಗ್ಯಾರ ಪ್ಲಾಟ್ಗಳು, ಬೇರೆ ರೈತರು ಬಿ ಕುಡಕ ರೆಡಿ ಅರ ಸರ್ ಈ ವರ್ಷ. ಈಗ ಮುಂದೆ ಆದ್ರೆ ಬಿ ಈಗ ತೊಗರಿ ಇದು ಹೆಂಗ್ ಮಾಡುತ್ತೆ ಸರ್, ಒಂದಿನ 9,000 ಆಗ್ತದೆ, ಒಂದಿನ 8,000 ಆಗುದು, ರೇಟ್ ಹೆಚ್ಚು ಕಡಿಮೆ ಆಗುತ್ತೆ. ಅದ ಕಡೆಯಿಂದ ಈಗ ಬೇರೆ ರೈತರು ಬಿ ನೆಕ್ಸ್ಟ್ ಇಯರ್ ನಮಗೂ ಬಿ ಅವು ಬೀಜೋತ್ಪಾದನೆ ಬೀಜ ಇಸ್ಕೊಡ್ರಿ, ನಾ ಇಸ್ಕೊಡೋದೇನಿಲ್ರಿಪ್ಪ, ಅಲ್ಲಿ ಅವ್ರು ವಿಜ್ಞಾನಿಗಳು ನಿಮ್ಗೆ ಸಲಹೆ ಕಾಯ್ಗತ್ತಾರ, ಹೋರ್ರಿ ಅಂತ ಹೇಳಿನಿ, ಇಲ್ಲಿ ನೀವು ಸಂಘಟ ಬರ್ರಿ ಅಂದ್ರಿ, ಆಯ್ತು ಸರ್ ಹೋಗಮ್ ಅಂತೇಳಿ. ನೆಕ್ಸ್ಟ್ ಇಯರ್ ಆದ್ರೆ ಬಿ ಬೀಜೋತ್ಪಾದನೆಗೆ ಏರಿಯಾ ಜಾಸ್ತಿ ಆತ ಸರ್ ನಮ್ಮಲ್ಲಿ. ಅಂದ್ರೆ ಬೀಜೋತ್ಪಾದನೆ ಮಾಡೋದ್ರಿಂದ ನಮ್ಮ ರೈತರಿಗೂ ಕೂಡ ಬಹಳಷ್ಟು ಅನುಕೂಲ. ಈಗ ಬೀಜ ಇತ್ತು ಅಂತಂದ್ರೆ ನಾವು ಅದನ್ನ ಬೇರೆ ಬೇರೆ ಕಡೆ ರೈತರಿಗೆ ಪ್ರೇರಣೆ ಕೂಡ ಕೊಡಬಹುದು, ಹೆಚ್ಚಿಗೆ ಬೆಳೀರಿ, ಒಳ್ಳೆ ಬೀಜಗಳದಾವ ಅಂತ ಹೇಳಿ. ಅದುವರೇ ಆದ್ರೆ ಸರ್, ಬೀಜೋತ್ಪಾದನೆ ಮಾಡಿದ ಮೇಲೆ ಬೀಜ ಅವ್ರು ತೊಂಡೆ ಕೊಡ್ತಾರಲ್ಲ ಸರ್, ನಮ್ಮ ಕಡೆಯಿಂದ ತೋಕಾಗಲ್ಲ. ಅಡ್ಡಿಲ್ಲ. ಈಗ ಏನು ನಿಮ್ ಕಡೆ ಬೀಜ ಸಿಗ್ತಾವ ಅಂತ ಜನರಿಗೆ ಗೊತ್ತದ, ರೈತರಿಗೆ ಗೊತ್ತದ? ಬೀಜರೇ ನಾವು ಬಹಳ ದಿನದ ಹಿಡಿದು ಕುಡುಗುತ್ತೀನಿ ಸರ್ ನಾ ಕೃಷಿ ವಿಜ್ಞಾನ ಕೇಂದ್ರಕ್ಕೆ. ಈಗ 2-3 ವರ್ಷ ಆಯ್ತು ಕುಡುಗಿತೀವಿ. ಇದಕ್ಕ ಮೊದಲಿಗೆ ನಾ ಬೀಜ ಕೊಟ್ಕೋತಾ ಇದ್ದೀನಿ. ಗಜರಿ ಬೀಜ ಕೊಡ್ತೇವ್ರ ನಮ್ಮಲ್ಲಿ, ಗಜರಿ ನಮ್ಮಲ್ದಾಗೆ ಬೀಜ ಬೆಳೆದು ಅದೇ ಬೀಜ ಕೊಡ್ತೀವಿ. ಒಂದ್ ಗಜರಿ ಬೀಜ 200 ರೂಪಾಯಿ ಸೇರ್ ಹೋಗ್ತದೆ ಸರ್ ನಮ್ಮಲ್ಲಿ. ಅದ್ರಾಗ ನಮ್ಮ ಜಿಲ್ಲಾದಾಗ ನಂಗೆ ಅನ್ಸ್ಬಿಟ್ಟಿಗೆ ನಮ್ಮ ಊರಾಗ ಹೈಯೆಸ್ಟ್ ಗಜರಿ ಇದೆ ಸರ್ ನಮ್ಮಲ್ಲಿ. ಗಜರಿಗೆ ಬಹಳ ಎಷ್ಟು, ಒಂದ್ ದಿವಸಿಗ್ರಿ 60 ಪ್ಯಾಕೆಟ್ ಪಿಕಪ್, 5 ಪಿಕಪ್ ಹೋತ ಸರ್ ನಮ್ಮಲ್ಲಿ. ಡೈಲಿ ಒಂದ್ 300 ಪ್ಯಾಕೆಟ್ ಈ ಕಲಬುರಗಿ ಮಾರ್ಕೆಟ್ಗೆ ಬರ್ತದೆ. ಬೇರೆ ಕಡೆ ಎಲ್ಲಿ ಮರಲ್ಲ ಸರ್, ಅದು ನಮ್ ಗಜರಿ ಈ ಕಲಬುರಗಿ ಮಾರ್ಕೆಟ್ ದಾಗ ಎಷ್ಟು ಮರ್ತದ. ಒಂದ್ ಎಕರೆಕ 15 ಟನ್ ಗಜರಿ ಬರ್ತದೆ ಸರ್. 15 ಟನ್ ಈ ಇವತ್ ಮಾರಿ ರೇಟ್ ಅಂದ್ರೆ 210 ರೂಪಾಯಿ ಒಂದ್ ಮಣ ಅಂದ್ರೆ 10 ಕೆಜಿ 21 ರೂಪಾಯಿ ಕೆಜಿ ಇವತ್ ಮಾರಿ ಅದ್ರಿ. ಈಗ ಸದ್ಯ ಚಾಲೋ ಸರ್ ನಮ್ಮಲ್ಲಿ ಪ್ಲಾಟ್ಗಳು. ಹೌದಾ? 3 ಎಕರೆದಾಗ ಒಂದಾಗಣ ಒಂದು ಬರೀ ಗಜರಿ ಪ್ಲಾಟೇ ಇರ್ತದೆ ಸರ್. ಗಜರಿ ತಗೊಂಬೋದು, ಮತ್ತೊಂದು ಪ್ಲಾಟ್ ಸಣ್ಣ ಪ್ಲಾಟ್ ಅಂದ್ರೆ ಒಂದ್ 10-12 ಗುಂಟೆದೇ ಮಾಡ್ಬೇಕಾಗ್ತದೆ ಸರ್. ಅದು ಜಾಸ್ತಿ ಏರಿಯಾ ಮಾಡಿದೆ ಅಂದ್ರೆ ನಾವು ಅಗಳು ತೆಗಿಬೇಕಾಗ್ತದೆ. ಅದು ಅಗಳು ತೆಗಿಯೋ ಟೈಮ್ ಏನಾಗ್ತದೆ, ಅಲ್ಲಿ ಒಣಗ್ತಾರದು ಏರಿಯಾ, ಒಣಗ್ತಂದ್ರೆ ಹಾರ್ಡ್ ಆಗ್ತದೆ ತೆಗೀಕ. ಇದೊಂದು ಪ್ಲಾಟ್ಗೆ ಒಂದ್ ವಾರ ಟೈಮ್ ಕೊಟ್ಟು ಮತ್ತೊಂದು ಪ್ಲಾಟ್ ಹಾಕೋದು ಅಂದ್ರೆ ಹಿಂಗೆ ಒಂದ್ ವಾರ 10 ದಿವಸನಾಗ ಒಂದೊಂದು ಪ್ಲಾಟ್ ಮುಕ್ಕೋ ತಗೋಬೇಕು, 10-12 ಗುಂಟೆ ಅದು ಆ ಟೈಪ್ ಅದ ಸರ್. ಅದು ಬಿತ್ತನೆ ಮಾಡೋದು, ಆಮೇಲೆ ಕೊಯ್ಲು ಮಾಡೋದು ನಡೆದೇ ಇರ್ತದೆ, ಕಂಟಿನ್ಯೂ ನಡೆದೇ ಇರ್ತದೆ ಸರ್. ಇದ್ರ ಜೊತೆಗೆ ನೀವು ಹೈನು ಕೂಡ ಮಾಡ್ತಾ ಇದ್ದೀರಿ? ಹೈನು ಸರ್ ನಮ್ಮಲ್ಲಿ ಗಿರ್ ಆಕಳ ತರಬೇಕಂತ ನನ್ನ ತಲೆಗೆ ವಿಚಾರ ಬತ್ರಿ. ಹಿಂಗೆ ಒಂದು ವಿಡಿಯೋ ನೋಡಿದ್ರಿ ಬೆಂಗಳೂರದು, ಗಿರ್ ಆಕಳ ತಳಿ ಹಾಲು ಚೆನ್ನಾಗಿರ್ತಾವ. ನಮ್ಮ ಹುಡುಗರಿಗೆ ಬಿ ಇಲ್ಲಿ ಸ್ಕೂಲಿಗರ ಸರ್, ಅವ್ರಿಗೆ ಬಿ ಒಳ್ಳೆ ಆಕಳ ಹಾಲೆ ಕೊಡ್ಬೇಕಂದ್ರೆ ಈ ಗಿರ್ ಆಕಳ ತಂದೇವ್ರಿ. ಈಗ ಅವೇ ಗಿರ್ ಆಕಳೆ ನಂಬಲ್ಲಿ ಒಂದು 5-6 ಅವ ಸರ್. ಸದ್ಯ ಹಾಲು ಕೊಡವೆ 4 ಆಕಳವ, ಬೇರೆ ಇನ್ನ ಗೊಬ್ಬವ ಕರುಗಳವ, ಒಟ್ಟೊಂದು 10 ಆಕಳವ ಸರ್. ಒಂದ್ ಆಕಳ ಒಂದ್ ದಿವಸಿಗೆ 10 ಲೀಟರ್ ಹಾಲು ಕೊಡ್ತಾವ ಸರ್. ಅದು ಎರಡ್ ಟೈಮ್ ಅದಕ್ಕೆ ಬರಡ ಕೊಡ್ತೇವ್, ಮೇವ್ ಹಾಕ್ತೇವ್ ಅಷ್ಟೇ ರೀ, ಹಸಿ ಮೇವ್ ಹಾಕ್ತೇವೆ, ಮೆಂಕಿಜೋಳ ಕಡಜೋಳ ಹಾಕ್ತೇವ್ರಿ. ಅಷ್ಟರ ಮ್ಯಾಗ 10 ಲೀಟರ್ ಹಾಲು ಕೊಡ್ತಾವ ಸರ್. ಒಂದ್ ಆಕಳ 10 ಲೀಟರ್ ಹಾಲು ಕೊಡ್ತಾವ ಸರ್. ಎಷ್ಟ ಆಗ್ತದ ನಿಮ್ಗೆ ಹಾಲು ಮತ್ತೆ ದಿವಸ? ನಮ್ಮಲ್ಲಿ ಈಗ ಸದ್ಯ ನಾಲ್ಕು ಹಾಕೊಳ್ದಾಗ ಒಂದು ಹಾಕೊಳ್ದ್ರೆ ಮನೆಗೆ ತೋತೇವೆ ಸರ್, ನಾವು ಮೂರು ಹಾಕೊಳ್ಳೋದು 20 30 ಎವರೇಜ್ದಾಗ ಅಲ್ಲ ಡೈರಿ ಹಾಕ್ತೇವೆ ಸರ್. ಡೈರಿ ಹಾಕ್ತೀರಿ? ಡೈರಿ ನಂಬಲ್ಲಿ ಡೈರಿದಾಗ 38-38 ರೇಟ್ ಕೊಡ್ತಾರೆ ಸರ್ ಪ್ರತಿ ಲೀಟ್ರಕ್ಕೆ. ಸಾಯದನ ಒಂದು 5 ರೂಪಾಯಿ ಬರ್ತದೆ ಸರ್. ನಿಮ್ದು ಫ್ಯಾಟ್ ಹೆಚ್ಚಿತ್ತಂತಂದ್ರೆ ಮತ್ತೆ ಈ ಆಕಳುಗಳದಾಗ್ರೆ ಇಷ್ಟೇ ಹೊಂಟದ ಸರ್ ಫ್ಯಾಟ್. ನಾವು ಏನು ಹಾಕೋಗಿರ್ತೀವೋ ಅದು ಕುಲ್ಲ ಮೇವ. ಈಗ ಅವರು ಡೈರಿದವ್ರಿಗೆ ಕೇಳೋಣ, ಒಂದೊಂದು ದಿನ ಯಾವಾಗ್ರೆ ಕಳಕಿ ಹಾಕಿದೆ ಅಂದ್ರೆ ಜಾಸ್ತಿ ಬರುತ್ತೆ, ಆಳಾಗ 40 ರೂಪಾಯಿ ಕೊಡ್ತಾರೆ. ಹಿಂಗೆ ಅದು ಜರ ಹೆಚ್ಚಕಮ್ಮ ಹೆಚ್ಚಕಮ್ಮ. ಎಮ್ಮಿಯಿಂದ ಫ್ಯಾಟ್ ಒಂದು ಸ್ವಲ್ಪ ಹೆಚ್ಚಾಗಿರ್ತದೆ, ಎಮ್ಮಿಲಿಂದ ಫ್ಯಾಟ್ ಹೆಚ್ಚಿರುತ್ತೆ ಸರ್. ಬಟ್ ಹಾಲು ಇದರಟ್ಟು ಎಮ್ಮಿ ಕೊಡಲ್ಲ ಸರ್. ಒಂದು ಎರಡನೇದು ಆ ಎಮ್ಮಿ ಕರುಗಳು ಮಾರಾಟ ಆಗಲ್ಲ ಸರ್. ಈಗ ಅದು ಗಂಡು ಕರ ಹುಡ್ತಂದ್ರೆ ಅದು 1500-2000 ರೂಪಾಯಿ ಮಾರತ್ವಾ. ಇದು ಹೆಣ್ಣಿದ್ರು ಗಂಡಿದ್ರು ಒಂದು 2 ವರ್ಷ ಕಾಯ್ದೆ ಅಂದ್ರೆ 20-25 ಸಾವಿರ ರೂಪಾಯಿ ಇದ್ರಾಗ ಬಂದೇ ಬರ್ತದೆ ಸರ್ ಆಕಳದಾಗ. ಆ ವಿಚಾರಕ್ಕಾಗಿ ಆಕಳೇ ಮಾಡ್ಬೇಕಂತ ನನ್ನ ಅನಿಸಿಕೆ ಸರ್. ಮತ್ತೆ ಈಗ ಆಕಳ ಹಾಲಿನ ಸಲುವಾಗಿ ಡೈರಿ ಅವ್ರಿ ಅದಕ್ಕೆ ಮತ್ತೆ ಹೆಚ್ಚಿಗೆ ಸಹಾಯಧನ ಅಥವಾ ಪ್ರೋತ್ಸಾಹಧನ ಅಂತ ಏನಾದ್ರೂ ಮಾಡಿದಾರ ಆಕಳ ಹಾಲು ಕಲೆಕ್ಟ್ ಮಾಡೋದಕ್ಕೆ? ಆಕಳ ಹಾಲಿಗೆ ಏನು ಕೊಟ್ಟಿಲ್ಲ ಸರ್. ಲಾಸ್ಟ್ ಟೈಮ್ ಇಲ್ಲಿ ನಮ್ಮಲ್ಲಿ ನಮ್ಮ ಕೆ ಎಮ್ ಎಫ್ ಕಡೆಯಿಂದ ಎಮ್ಮೆ ಹಾಲಿಗೆ 9 ರೂಪಾಯಿ ಮಾಡ್ರನ್ ಸರ್. ಆಕಳ ಹಾಲಿಗೆ ಏನು ಮಾಡಿಲ್ಲ ನಾವು. ಈಗ ಮತ್ತೇನು ನಿನ್ನ ಮನ್ನ 1-2 ರೂಪಾಯಿ ಕಡಿಮೆ ಆಗ್ಯದಂತ ಹೇಳಿದ್ರು ಅವ್ರು ನಂಬಲ್ಲಿ ಅವ್ರ ಡೈರಿ ಅವ್ರು. ನೇರವಾಗಿ ಹಾಲು ಮಾರಾಟ ಮಾಡ್ತೀರಿ, ಅದರಿಂದ ಮತ್ತೆ ನೀವೇನಾದ್ರು ತುಪ್ಪ ಮಾಡೋದು? ಮಾರಾಟಕ್ಕೇನು ಮಾಡಲ್ಲ ಸರ್, ಮನೆಗೆ ಏನು ಬೇಕಾದ್ರೂ ಅಷ್ಟೇ ಯೂಸ್ ಮಾಡ್ಕೋತೀವಿ ಸರ್. ಅಷ್ಟೇ ಮಾಡ್ತಾ ಇದ್ದೀರಿ. ತಾವು ಸಾವಯವ ಕೃಷಿ ಏನು ಮಾಡ್ತಾ ಇದ್ರೋ ಏನಿಲ್ಲೋ? ಇಲ್ಲ ಸರ್, ಇನ್ನಾರೇ ಮಾಡಿಲ್ಲ ಸರ್. ಈಗ ಮನ್ನ ಒಂದು ಎರೆಹುಳು ಪಿಟ್ಟು ಕಟ್ಟಿನಿ ಸರ್. ಈಗ ಆಲ್ರೆಡಿ ಅದಕ್ಕೆ ತುಂಬಿ ಹುಳಗಳು ಬಿಟ್ಟಿದ್ದೇವೆ. ಮುಂದೆ ಬರ್ತಕ್ಕಂಥ ದಿನದಾಗ ಮಾಡ್ಬೇಕಂತ ವಿಚಾರ ಅದ ಸರ್. ಈಗ ಅದು ನಮ್ಮ ರೇಷ್ಮೆ ಏನು ಮಾಡಿದ್ದೇವೆ ನಾವು ಅದಕ್ಕೆ ಒಟ್ಟೆ ಗೊಬ್ಬರ ಹಾಕ್ಬಾರ್ದಂತ ಡಿಸೈಡ್ ಮಾಡಿದ್ದೇವೆ. ಆಮೇಲೆ ಅದು ರೇಷ್ಮೆ ಹಚ್ಚಿದ್ವಿ, ಹೊಸ ಹೊಲ ಅದ ಸರ್. ಅದು ಹೊಸ ಹೊಲ ಅಂದ್ರೆ ಗುಡ್ಡ ಇತ್ತದು, ಗುಡ್ಡ ಕೆದರಿ ಕಲ್ಲಾಯಿಸಿ ಹೊಸ ಜಗಿಗೆ ರೇಷ್ಮೆ ಹೊಡಿದ್ವಿ. ಅಲ್ಲಿ ಒಂಬಿ ರಾಸಾಯನಿಕ ಕಥ ಹಾಕಿಲ್ಲ ಸರ್. ಹಿಂಗಾಗಿ ಆ ಹೊಲಕರೆ ಪಕ್ಕ ಸಾವಯವದ ಮ್ಯಾಗೆ ಮಾಡ್ಬೇಕಂತ ವಿಚಾರ ಅದ. ನಮಗ ರೇಷ್ಮೆ ಮಾಡತ್ ಏನ್ ಹೇಳಿರು, ಅವ್ರು ಬಿ ಸಾವಯವದಾಗ ಮಾಡ್ರೆ ನಿಮ್ ಇಳುವರಿ ಚಂದ ಬರ್ತದ ಅಂತ ಹೇಳ್ಯಾರ. ಹಂಗಾಗಿ ಸಾವಯವ ಸ್ವಲ್ಪ ಸ್ವಲ್ಪ ಮಾಡ್ಕೋತ ಹೋಗ್ಬೇಕಂತ ವಿಚಾರ ಅದ ಸರ್. ನಿಮ್ಮ ಒಂದು ಕೃಷಿ ನೋಡಿದ್ರೆ ಬಹಳ ದೊಡ್ಡ ಏರಿಯಾ ನೀವು ಮಾಡ್ತಾ ಇದ್ದೀರಿ, ಆಮೇಲೆ ಸಾಕಷ್ಟು ಬೇರೆ ಬೇರೆ ಪದ್ಧತಿಗಳನ್ನ ಅಳವಡಿಸಿಕೊಂಡಿದ್ದೀರಿ, ಮತ್ತೆ ಇದಕ್ಕೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿ? ಈಗ ನಂಬಲ್ಲಿ ಯಾರು ನಿಮಗೆ ಸಹಾಯ ಮಾಡೋರು? ಹಾ ಸರ್, ಈಗ ಮನೆಯಾಗ ನಮ್ಮ ಮಿಸ್ಸೆಸ್ ಅವ್ರು ಬಿ ಸಹಾಯ ಮಾಡ್ತಾರೆ ಸರ್. ಆಮೇಲೆ ತಂದೆ ತಾಯಿನೂ ಹೊಲಕ್ಕೆ ಹೋಗಲ್ಲ, ರಿಟೈರ್ಮೆಂಟ್ ಆಗ್ಯಾರ ಅವರು. ಬೇರೆ ಕೆಲಸಕ್ಕೆ 2 ಮನುಷ್ಯರ ಸರ್, ಇಬ್ಬರು ಮನುಷ್ಯರ. ಮತ್ತೆ ಹಂಗೆ ಬೇಕಾದಾಗ ಲೇಬರ್ ಸಿಗ್ತಾರೆ ಸರ್, ಮಾಡೋಗ್ತೀವಿ ಸರ್. ಈಗ ನೀವೆಲ್ಲ ಬೆಳಿ ಬೆಳೀತಾ ಇದ್ದೀರಿ, ಮತ್ತೆ ನಿಮಗೆ ಮಾರ್ಕೆಟ್ದೇನು ಸಮಸ್ಯೆ ಇಲ್ಲ? ಮಾರ್ಕೆಟ್ದೇನು ಸಮಸ್ಯೆ ಇಲ್ಲ ಸರ್. ನಂಬಲ್ಲಿ ಪಿಕಪ್ ಅವ ಸರ್, ನಾವು ಕಡದೆ ಅಲ್ಲೇ ಹೊಲ್ದಾಗ ಇಟ್ಟು ಬಂದ್ರೆ ಸಾಕು. ತಂತ ಅವರೇ ಹೋಯ್ತಾರ, ಮಾರ್ತಾರ, ಪಟ್ಟಿ ತಂದು ಕೊಡ್ತಾರೆ ಮನೆಗೆ. ನಾವೇನು ಡೈಲಿ ಮಾರ್ಕೆಟ್ಗೆ ಹೋಗ್ಬೇಕೇನಿಲ್ಲ. ಅಡ್ಡಿಲ್ಲ. ಮತ್ತೆ ನಿಮಗೆ ಬೆಲೆ ಹೆಂಗ ಅನಿಸ್ತದೆ? ಈಗ ಗಜ್ಜರಿ ಮಾರಾಟ ಮಾಡಿದ್ರಿ, ಬದನೆಕಾಯಿ ಮಾರಾಟ ಮಾಡಿದ್ರಿ, ನಿಂಬೆ ಮಾರಾಟ ಮಾಡಿದ್ರಿ, ನೀವು ಅಲ್ಲೇ ಹೊಲದೊಳಗಿದ್ದೆ ಮಾರಾಟ ಮಾಡ್ತೀರಿ? ಇಲ್ಲ ಸರ್, ಮಾರ್ಕೆಟ್ಗೆ ಹೋಯ್ತಾರೆ. ಇಲ್ಲ ಮಾರ್ಕೆಟ್ಗೆ ಅವ್ರ ಗಾಡಿದವರು ಹೋಯ್ತಾರ, ಅವರೇ ಪಟ್ಟಿ ಹಾಕೊಂಡು ಬರ್ತಾರೆ. ಅದೇ ನಾವು ಅಡ್ತಿ ಮಾಲಾಕ್ರಿಗೆ ನಾವು ಡೈರೆಕ್ಟ್ ಫೋನ್ ಮೇಲೆ ಮಾತಾಡೋದು ಸರ್. ಇಲ್ಲಿಗೇನು ಡೈಲಿ ಬರಲ್ಲ. ಆಮೇಲೆ ಎವರೇಜ್ ಒಂದು ರೇಟ್ ಇದ್ದೇ ಇರ್ತದೆ, ಇದ್ದೇ ಇರ್ತದೆ ಅಂತೀರಿ. 10-20 ರೂಪಾಯಿ ಮಾಲಿನ ಮೇಗಿಂದ ಹೆಚ್ಚಕಮ್ಮ ಹೆಚ್ಚಕಮ್ಮ ಆತಿರ್ತದೆ. ಬಟ್ ಎಲ್ಲರಿಗೆ ಎವರೇಜ್ ಒಂದೇ ರೇಟ್ ಇರ್ತದೆ ಸರ್. ಮಾರ್ಕೆಟ್ ರೇಟ್ ಇರ್ತದೆ. ರೇಟ್ ನೊಳಗೆ ಏನು ಹೆಚ್ಚು ಕಡಿಮೆ ಅನಿಸೋದಿಲ್ಲ ನಿಮಗೆ? ಅಂದ್ರೆ ನಿಮಗೆ ಎಷ್ಟು ಬರಬೇಕಾಗ್ಯದ ನಿಮ್ಮ ಒಂದು ಉತ್ಪನ್ನಕ್ಕೆ, ಆ ರೇಟ್ ನಿಮಗೆ ಸಿಕ್ಕದಂತ ತೃಪ್ತಿ ಇರ್ತದೆ? ತೃಪ್ತಿ ಇರಲ್ಲಂದ್ರೂ ತೃಪ್ತಿ ಪಡ್ಕೊನೇಬೇಕಾದ ಸರ್. ಕಾರಣದ ಸರ್, ಅಲ್ಲಿ ಈಗ ಮಾರ್ಕೆಟ್ನಾಗ ಯಾವಾಗ ಮಾಲ್ ಹೆಚ್ಚಿಗಾಯ್ತು. ಈಗ ಗಜರಿ ರೇಟ್ 300 ರೂಪಾಯಿ 400 ರೂಪಾಯಿ ಮಣ ಮರ್ಯಾದ. ಮಣ ಅಂದ್ರೆ 40 ರೂಪಾಯಿ ಕೆಜಿ ತನ ಮರ್ಯಾದ ಸರ್. ನಂಬಲ್ಲಿ ಗಜರಿನೇ ನಾ ಮೇದಾಗ ಹಾಕಿದ್ ಒಂದು ಪ್ಲಾಟ್ ರೀ. ಜೂನ್ದಾಗ ಮಳಿ ಬರಲಿಲ್ಲ, ಮಳಿ ಬರಲ್ ಬಿಟ್ಟಿಗೆ ಪಾಸ್ ಆಯ್ತು ಸರ್. ಅದು ಮಳಿ ಬಂತಂದ್ರೆ ಫೇಲ್ ಆತಿತ್ತು. ಪಾಸ್ ಆಗಿದ್ ಕಡೆಯಿಂದ 40 ರೂಪಾಯಿ ಕೆಜಿ ಮರ್ಯಾದ ಸರ್. ಅದು 10 ಗುಂಟೆಕ 84,000 ರೂಪಾಯಿ ಪಟ್ಟಿ ಆಗಿತ್ತು ಸರ್ ಅದು. ಹಂಗಾಗಿ ಈಗ ನಾವು ಒಮ್ಮೆ ಈಗ ರೇಟ್ ಆಟದಾಗ ನಾವು ರೈತರು ಏನ್ ಮಾಡ್ತೀವಿ, ಎಲ್ಲರೂ ಅದೇ ಬೆಳೆಗೆ ಹೋಗ್ಬಿಡ್ತೀವಿ. ಅದೇ ಬೆಳೆಗೆ ಹೋದಾಗ ಮಾರ್ಕೆಟ್ ಬಿದ್ದೇ ಬಿಡುತ್ತೆ. ಅದಕ್ಕೆ ಯಾರು ಏನು ಮಾಡಕ್ಕಾಗಲ್ಲ ಸರ್. ಲಾಸ್ಟ್ ಟೈಮ್ ಟಮಾಟ ಆಯ್ತಲ್ಲ ಸರ್, ಹಂಗ ರೇಟ್ ಏನು ಮಾಡಕ್ಕಾಗಲ್ರಿ. ಬಟ್ ಈ ಬೇರೆ ಅಗ್ರಿಕಲ್ಚರ್ ಕ್ರಾಪ್ಗಿನ ತೋಟಗಾರಿಕೆ ಬೆಳೆಗಳದಾಗ ಜಾಸ್ತಿ ಉಳಿತು. ಅದ್ರ ಮೆಹನತ್ ಬಿ ಜಾಸ್ತಿ ಇದೆ, ಉಳಿತು ಬಿ ಜಾಸ್ತಿ. ಅಂದ್ರೆ ಒಂದು ಪ್ಲಾನ್ ಪ್ರಕಾರ ನಾವು ಮಾಡಬೇಕಾಗ ಅಷ್ಟೇ ಸರ್. ಮಾರ್ಕೆಟ್ ಅನ್ನು ಒಂದ್ ಸ್ವಲ್ಪ ನಾವು ಸ್ಟಡಿ ಮಾಡಬೇಕು, ಅಧ್ಯಯನ ಮಾಡಬೇಕು. ಮಾಡಬೇಕಾದ ಸರ್. ಅಂದ್ರೆ ಒಂದು ವರ್ಷಕ್ಕೆ ಏನು ಇಷ್ಟೆಲ್ಲ, ಒಂದು 18 ಎಕರೆ ಜಮೀನೊಳಗ ಎಷ್ಟೆಷ್ಟು ನೀವು ಆದಾಯ ಖರ್ಚು ಏನು ಆಗ್ತದೆ ನಿಮ್ದು? ಖರ್ಚು ಅಂದ್ರೆ ನಂಬಲ್ಲಿ ಇದ್ದ ಮನುಷ್ಯರಿಗೆ ಒಂದ್ ಮನುಷ್ಯ 1,30,000 ರೂಪಾಯಿ ಪಗಾರ ಆಗ್ತದೆ ಸರ್ 12 ತಿಂಗಳಿಗೆ. ಅಂದ್ರೆ 2,60,000 ರೂಪಾಯಿ ಅವ್ರ ಇಬ್ಬರಿಗೆ ಮನುಷ್ಯರಿಗೆ ಕೊಡ್ತೀವಿ. ಬೇರೆ ಖರ್ಚು ಬರ್ತದೆ. ಬೇರೆ ಅಂದ್ರೆ ಒಂದೂವರೆ ಲಕ್ಷ ರೂಪಾಯಿ ಲೇಬರ್ದೇ ಬರ್ತಾರೆ ಬರೀ. ಒಂದೂವರೆ ಲಕ್ಷ ರೂಪಾಯಿ ರಾಸಾಯನಿಕ ಕಾತದ್ದು ಎಣ್ಣಿದು ಎಲ್ಲ ಬರ್ತಾರೆ. ಅದೊಂದು 3, ಇದೊಂದು 2.5, ಒಂದು 5-5.5 ಲಕ್ಷ ಹೋಗಿ ಒಂದು 5-6 ಲಕ್ಷ ರೂಪಾಯಿ ಉಳಿತು ಸರ್. ಪ್ರತಿ ವರ್ಷ 5-6 ಲಕ್ಷ 100% ಉಳಿತದೆ. ಈಗ ಬೇರೆ ಖರ್ಚು ಮಾಡ್ಕೋತ ಹೋದಂಗ ರೊಕ್ಕ ಕಲಾಸ ಆತವ. ಬಟ್ ಆದಾಯ ಅಂತೂ ಅದನ್ನ 100% ಅದ ಸರ್. ಒಂದ್ ಏನ್ ನಮಗ್ ರೈತರಿಗೆ ಏನ್ ತಪ್ಪಸುಗತ ಅಂದ್ರ, ನೀರಾವರಿದಾಗ ನಾವು ಹೆಂಗ ಮೆಹನತ್ ಮಾಡ್ತೇವೆ, ಜರ ವಿಜ್ಞಾನಿಗಳ ಸಂಪರ್ಕದಾಗ ಹೊಸ ಹೊಸ ಬೆಳೆಗಳು ಮಾಡಿರದಾಗ ನಾವು ಹೆಂಗ ಉಪಯೋಗ ಮಾಡ್ಕೋತೀವಿ, ಹಂಗ ಆದಾಯ ಅಂತೂ 100% ಆತದೆ ಸರ್. ಇದ್ರಾಗ ಏನು ಸಂಶಯ ಇಲ್ಲ. ಇದ್ರೊಳಗೆ ಇನ್ನೂ ಹೆಚ್ಚಿಗೆ

ಮಂತ್ರದಿಂದಲೇ ಬ್ರಹ್ಮ ರುದ್ರಾದಿಗಳು ಪವಿತ್ರರಾಗಿ ಜಗತ್ ಸೃಷ್ಟಿ ಮಾಡ್ತಾರೋ ಜವದಿಂದ ಭೂಮಿಗೆ ಪ್ರಕಾಶ ಕೊಡುವರು ಶಿವ ಮಂತ್ರ ನೋಡಿ ಕಂಡ ಮಾನವ ಶಿವ ಮಂತ್ರ ನೋಡಿ ಕಂಡ ಮಾನವ ಶಿವ ಮಂತ್ರ ನೋಡಿ ಕಂಡ ಮಾನವ ಶಿವ ಮಂತ್ರ ನೋಡಿ ಕಂಡ ಮಾನವ ಮುನ್ನ ಸಾನಂದ ಋಷಿ ಓಂ ನಮ ಶಿವ ಎಂದು ಉನ್ನತ ನರಕಿಗಳ ಎಬ್ಬಿಸಿದ ನರಕ ಮಂತ್ರ ನೋಡಿ ಕಂಡಾ ಮಾನವ ಶಿವ ಮಂತ್ರ ನೋಡಿ ಕಂಡಾ ಮಾನವ ಶಿವ ಮಂತ್ರ ನೋಡಿ ಕಂಡಾ ಮಾನವ ಶಿವ ಮಂತ್ರ ನೋಡಿ ಕಂಡಾ ಮಾನವೀನಾತಿ ತವಕದಿಂದಲಿ ದಿನಕೊಂಡೆ ಅಂದುಲಾಲನೆ ಸೀತೆಯನ್ನು ಲಂಕೆಯಲ್ಲಿ ಅಡಗಿಸಿತು ಅಂದುಲಾ